ಅದರ ಅಭಿವೃದ್ಧಿಯ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯು ಒಂದು ಉತ್ತಮವಾದ ಕೃಷಿ ಪದ್ಧತಿ ಇದ್ದು 2023ರಲ್ಲಿ ನಾವು ರೈತರ ಆದಾಯವನ್ನು ದ್ವಿಗುಣ ಹೇಗೆ ಮಾಡಬೇಕೆಂಬ ಬಗ್ಗೆ ಸಮಗ್ರವಾದ ಚರ್ಚೆಯನ್ನು ಮಾಡುವುದು, ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಸಹ ಇಲ್ಲಿ ಅಳವಡಿಸುವ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರು ಮತ್ತು ಎಲ್ಲ ವಿಜ್ಞಾನಿಗಳೊಂದಿಗೆ ಒಂದು ಚರ್ಚಾಕೂಟವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಕೊನೆಯದಾಗಿ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಸಹ ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ 7 ಜಿಲ್ಲೆಗಳ ಎಲ್ಲ ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಮಠಗಳ ಮಠಾಧೀಶರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸುವುದರಿಂದ ಇದೊಂದು ವಿಶೇಷವಾದ ಕೃಷಿ ಮೇಳವಾಗಿರುವುದರಿಂದ ತಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತ ಮತ್ತೆ ತಮ್ಮೆಲ್ಲರೂ ಕೇಳ್ತೇನೆ. ಇದು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹ ಕೂಡಿರುವುದರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ತಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ಇದುವರೆಗೆ ಕೃಷಿ ಮೇಳದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಅವರ ಸಂದೇಶ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಹತ್ತಿ ಹಾಗೂ ವಿವಿಧ ಸೊಪ್ಪು ಬೆಳೆಗಳ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ಸುರೇಶ್ ಹೆಚ್ಆರ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರಾದಂತಹ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಯಾವ ರೀತಿಯಾದ ಬೆಳೆಗಳನ್ನು ಬೆಳೆದಿದ್ದಾರೆ, ಅವರ ಒಂದು ಕೃಷಿ ಪದ್ಧತಿ ಯಾವುದು, ಅವರ ಅನುಭವದ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸುರೇಶ್ ಅವರೇ. ತಾವು ಎಷ್ಟು ಎಕರೆ ಜಮೀನನ್ನು ಹೊಂದಿರೋದು? ತಾವು 1.5 ಎಕರೆ ಸರ್. ಏನೇನು ಬೆಳೆಗಳನ್ನ ಬೆಳ್ಕೊಂಡಿದ್ದೀರಾ ಸುರೇಶ್ ಅವರು? ಮೆಕ್ಕೆಜೋಳ, ಹತ್ತಿ, ಸೊಪ್ಪು, ತರಕಾರಿ. ಅಂದ್ರೆ ಹತ್ತಿ ಅಂತ ಹೇಳಿದ್ರೆ ಆ ಹತ್ತಿ ಬೆಳೆಯನ್ನ ಎಷ್ಟು ವರ್ಷದಿಂದ ಹತ್ತಿ ಬೆಳೀತಾ ಇದ್ದೀರಾ ತಾವು? ನಾವು ಸುಮಾರು 10 ವರ್ಷದಲ್ಲಿ ಬೆಳೀತೀವಿ ಸರ್. ಹತ್ತಿ ಯಾವ ರೀತಿ ವಾತಾವರಣ ತಾವು ನೋಡಿದಿರಿ? ಮಣ್ಣು ಫಲವತ್ತಾಗಿದ್ರೆ ಭೂಮಿ ಚೆನ್ನಾಗಿ ಬೆಳೀತದೆ, ಫಸಲು ಸಿಗ್ತದೆ. ಅದನ್ನ ಮಾರ್ಕೆಟ್ಗೆ ಬೆಳೆಸಿ ಎಂದು ಮಾರಿ ಕೂಲಿ ರೇಟ್ ಬಿಡಿಸ್ತೀವಿ, ಮಾರ್ತವೆ. ಅದನ್ನ ಫಲವ ಸಂಪಾದನೆ ಸಿಗ್ತದೆ, ಅದರಿಂದ ಚೆನ್ನಾಗಿ ಇಳುವರಿ ಬಂದ್ರೆ ಸಿಗ್ತದೆ ಸಂಪಾದನೆ. ಯಾವ ಹತ್ತಿ ಹಾಕಿರೋದು ತಾವು? ದೇಸಿ ಹೆಚ್ಚು. ಅಂದ್ರೆ ನಿಮ್ಗೆ ಈ ಹತ್ತಿನ ಹಾಕ್ರಿ ಅಂತ ಯಾರು ನಿಮಗೆ ಮಾಹಿತಿ ಹೇಳಿದವರು? ಇಲ್ಲ, ನಮ್ಮ ಅನುಕೂಲ ಸರ್. ನಮಗೆ ಏನ್ ಬೆನಿಫಿಟ್ ಸಿಗ್ತದೆ ಅದನ್ನ ಮಾಡ್ತೇವೆ ನಾವು. ಇದು ರೇಟ್ ಜಾಸ್ತಿ ಸಿಗ್ತದೆ ನಮಗೆ, ದಪ್ಪ ಹತ್ತಿ ರೇಟ್ ಕಮ್ಮಿ, ಸಣ್ಣ ಹತ್ತಿ ರೇಟ್ ಜಾಸ್ತಿ. 10,000 ರೂಪಾಯಿ, 12,000 ರೂಪಾಯಿ ಸಿಗ್ತದೆ. ದಪ್ಪ ಹತ್ತಿ 8,000, 9,000 ಸಿಗ್ತದೆ. ಅಂದ್ರೆ ನಿಮ್ಮ ಈ ಭಾಗದಲ್ಲಿ ಹೆಚ್ಚು ಯಾವ ಹತ್ತಿನ ಹಾಕ್ತಾರೆ ಜನ? ದಿಸಿ ಹೆಚ್ಚ ಭಾಳ ಹಾಕ ಸರ್. ದಪ್ಪ ಹತ್ತಿ ಹೆಣ್ಣು ಹಾಕ್ತಾರೆ ಮೆರ್ಕೆ ಮೇಲೆ, ಅವ್ರವ್ರ ಅನುಕೂಲ, ಕೂಲಿಯರ್ ಮೇಲೆ ಡಿಪೆಂಡ್. ಅದು ಅವ್ರ ಅನುಕೂಲ ಹೆಂಗ್ ಬರ್ತಂಗ್ ಬಿಡಿಸ್ತಾರೆ. ಈ ಹತ್ತಿ ಕೃಷಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಭೂಮಿನ ಹದಗೊಳಿಸ್ಕೋತೀರಿ, ಯಾವ ವಾತಾವರಣ ಇದ್ರೆ ಹತ್ತಿ ಬಿತ್ತನೆ ಮಾಡಕ್ ಚೆನ್ನಾಗಿರುತ್ತೆ, ನಂತರವಾಗಿ ಒಳ್ಳೆ ಬಿತ್ತನೆ ಬೀಜಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೋತೀರಿ ಅನ್ನೋದಾದ್ರೆ, ಹತ್ತಿ ಬೀಜ ಅಂದ್ರೆ ಭೂಮಿ ಹದ ಮಾಡ್ಕೊಂಡು ಕಮ್ಮಿ ಅತಿ ಮಳೆಗಾಲ ಆದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ಮಳೆ ಆದ್ರೆ ಬೆಳೆ ಸಿಗಲ್ಲ. ಈ ಆಗಿರೋ ವಾತಾವರಣ ನೋಡ್ಕೊಂಡ್ರೆ ಏನ್ ಈ ವರ್ಷದ ಬೆಳೆ ಇಲ್ಲ ಆಗಿದೀವಿ. ಅಂದ್ರೆ ಯಾವ ಸಮಯದಲ್ಲಿ ಹತ್ತಿ ಬಿತ್ತನೆ ಮಾಡಬೇಕು ಅಂತ? ಅದು ಕೃತಕ ಮಳೆ, ರೋಣಿ ಮಳೆ, ಬಂಡೆ ಮಳೆ ಮೂರರಾಗಿ ಹಾಕಿದ್ರೆ ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ. ಇಳುವರಿ ಚೆನ್ನಾಗಿ ಬಂದು ಫಲವತ್ತತೆ ಸಿಗ್ತದೆ ನಮಗೆ. ಅಂದ್ರೆ ಫಲವತ್ತತೆ ಅಂದ್ರೆ ಮಣ್ಣನ್ನು ಯಾವ ರೀತಿ ಫಲವತ್ತತೆ ಮಾಡ್ಕೋತೀರ ತಾವು? ಅಷ್ಟು ಗೊಬ್ಬರ ಕೊಡ್ತೀರಿ, ಏನೇನ್ ಗೊಬ್ಬರ ಕೊಡ್ತೀರಿ? ಕೊಟ್ಟಿಗೆ ದನಿ ಗೊಬ್ಬರ ಹಾಕ್ತಿವಿ, ಆಮೇಲೆ DAP ಗೊಬ್ಬರ, ಪೊಟಾಷು, 17:17 ಅಂತ ಎಲ್ಲ ಗಟ್ಟಿ ಕಾಂಪ್ಲೆಕ್ಸ್ ಹಾಕೋದು ಗೊಬ್ಬರ. ಅದಕ್ಕೆ ರಸಗೊಬ್ಬರಗಳು ಅವನ್ನೇ ಕೊಡೋದು. ಅಂದ್ರೆ ಭೂಮಿನ ಯಾವ ರೀತಿ ಮಾಡ್ಕೋತೀರಿ? ಎತ್ತಿನ ಬೇಸತೆ ಹೊಡಿತು ಸರ್. ಅದನ್ನ ಎತ್ತಿನ ಬೇಸ ಒಂಪಟ್ಟು ಮಾಗಿ ಹೊಡ್ಕೊಂಡು ಕ್ಲೀನಾಗಿ ಹಣ್ಣು ಬರ್ಪಟ್ಟು ಮಗ ಮಾಗಿ ಹೊಡ್ಕೊಂತೀವಿ, ಆಮೇಲೆ ಅಳಿಸಿ ಅಂತೀವಿ, ಸಾಲು ಹೊಡೆದು ಊರ್ತೀವಿ 3 ಅಡಿಗೋ 4 ಅಡಿಗೋ ಹಂಗೆ ಬೀಜ ಊರ್ಕೊಂತ ಹೋಗ್ಬೇಕು. ಎರಡಮುಖ ಸಾಲು, ಎರಡಮುಖ ಕುಂಟೆ, ಕಳೆ, ಆಮೇಲೆ ಆಮೇಲೆ ಔಷಧಿ ಗೊಬ್ಬರ ಅಷ್ಟು ಹಾಕಿ ಗಿಡ ಚೆನ್ನಾಗಿ ತರ್ತವೆ. ಅಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ತೀರಾ ಹತ್ತಿಗೆ? 4 ಅಡಿ 4 ಅಡಿ ಸರ್. ಹಿಂಗ 4 ಅಡಿ ಹಂಗ 4 ಅಡಿ. ಅಂದ್ರೆ ಹತ್ತಿ ಅಂತರ ಎಷ್ಟೆಷ್ಟು ಇರುತ್ತೆ ಒಂದೊಂದು ಇದರಿಂದ, ಒಂದು ಗಿಡದಿಂದ ಒಂದು ಗಿಡಕ್ಕೆ? ನಾಲ್ಕು ಅಡಿ ಸರ್. ಅಂದ್ರೆ ಮಧ್ಯದಲ್ಲಿ ಬೇಸಾಯ ಹೊಡೆಯಕ್ಕೂ ಸ್ವಲ್ಪ ಜಾಗ ಬಿಟ್ಟಿರ್ತೀರಿ, ಆ ಜಾಗ ಎಷ್ಟು ಅಂತ? ಅದೇ ಮೂರು ಅಡಿ ಬರ್ತದೆ. ಬೀಜ ಬಿತ್ತದಾಗ ಯಾವುದು ಗೊಬ್ಬರ ಕೊಡ್ತೀರಾ ಪ್ರಾರಂಭದ ಹಂತದಲ್ಲಿ, ಎಷ್ಟು ಬಾರಿ ಗೊಬ್ಬರ ಕೊಡ್ತೀರ ತಾವು? ನಾಲ್ಕು ಸರಿ ಕೊಡಿ ಸರ್. ಫಸ್ಟ್ ಗೆ ಡಿ ಎ ಪಿ ಕೊಡ್ತೀವಿ, ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಆದ್ಮೇಲೆ ಮತ್ತೊಂದು ಸರಿ ಕೊಡ್ತೀವಿ, ಆಮೇಲೆ ಈರ್ಪು ಕಟ್ಟ ಟೈಮಿಗೆ ಕಾಂಪ್ಲೆಕ್ಸ್ ಅಂತ ಇಂಥದ್ದು 10-26 ಗೊಬ್ಬರ ಹಾಕಿ ಗಿಡ ಫಲವತ್ತ ಚೆನ್ನಾಗಿ ಬರುತ್ತೆ. ಪ್ರಾರಂಭದ ಹಂತದಲ್ಲಿ ಹತ್ತಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳೋದಾದ್ರೆ ಏನೇನು ರೋಗಗಳನ್ನ ತಾವು ನೋಡಿದಿರಿ ಈ ಭಾಗದಲ್ಲಿ? ಕಾಂಡ ಕೊರಕ, ಬೆಂಕಿ ರೋಗ, ಆಮೇಲೆ ಈರ್ಪು ಉದುರೋದು. ಈರ್ಪು ಅಂದ್ರೆ ಅದೇ ಬೆಂಕಿ ರೋಗ ಎಲ್ಲ ಉದುರುತ್ತೆ, ಅದು ಉದುರಿ ಮತ್ತೆ ಸಿಗರಲ್ಲ ಅದು. ಆ ಒಂದು ರೋಗ ಬರ್ದಲ್ಲೇ ಇರ್ತಕ್ಕಂಥದ್ದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಏನೇನು ಮಾಡ್ಕೊಂಡಿದ್ದೀರಿ ತಾವು? ಔಷಧಿ ಹೊಡಿತೀವಿ ಸರ್, ಆಮೇಲೆ ಕೃಷಿ ಇಲಾಖೆ ತಂದು ಹೊಡಿತೀವಿ, ಆಮೇಲೆ ಕಂಟ್ರೋಲ್ ಆಗುತ್ತೆ, ಮತ್ತೆ ಬೀಳ್ತದ ಅದು. ಮಳೆಗಾಲ ಜಾಸ್ತಿ ಆದ್ರೆ ಹೋಗುತ್ತೆ, ಮಳೆಗಾಲ ಕಮ್ಮಿ ಆದ್ರೆ ಅಲ್ಲಿ ಕಂಟ್ರೋಲ್ ಆಗಿ ನಿಲ್ತದ. ಅಂದ್ರೆ ನಿಮ್ಗೆ ಈ ರೋಗ ಬರ್ತಿದೆ ಅಂತ ಯಾವ ರೀತಿ ಗೊತ್ತೆ ಮಾಡ್ಕೋತೀರಾ ನೀವು? ಅದ್ ಗೊತ್ತಾಗ ಸರ್, ಅದು ಗಿಡನ ಇಂಪ್ರೂವ್ಮೆಂಟ್ ಗೆ ಗೊತ್ತಾಗ್ಬಿಡುತ್ತದೆ. ಗಿಡ ಯಾವಾಗ ಮೊಟ್ಟು ಗಡತ್ತೋ ಅದ್ ರೋಗ ಬಂತನೋ ಗೊತ್ತಾಗತ್ತೆ. ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ಅದ್ ರೋಗ ತೇಲ್ತು ಅಂತ ಗೊತ್ತಾಗ್ಬಿಡುತ್ತೆ ಸರ್. ಎಷ್ಟು ದಿನದ ನಂತರವಾಗಿ ಆ ಹೂ ಬಿಡೋದು, ಆ ಒಂದು ಹಂತಗಳನ್ನ ಹೇಳ್ತಾ ಹೋದ್ರೆ? ಬೀಜ ಊರಿ ಒಂದೂವರೆ ತಿಂಗಳ ತನಕ, ಎರಡು ತಿಂಗಳ ಮೇಲ್ಪಟ್ಟದು ಗಿಡ ಅಲ್ಲೇ ಬೆಳವಣಿಗೆ ಆದಂಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದು ಊಟ ಡೆವಲಪ್ಮೆಂಟ್ ತಗೊಂಡು ಗೊಬ್ಬರ ಉಸಿ ಕೊಟ್ಟ ಡೆವಲಪ್ಮೆಂಟ್ ಆಗುತ್ತೆ ಸರ್. ಅಂದ್ರೆ ಹೂ ಬಿಡೋದು ಎಷ್ಟು ದಿವಸ ನಂತರ ಹೂ ಬಿಡುತ್ತೆ ನಮ್ಗೆ? ಅದು ಎರಡು ತಿಂಗಳಿಗೆ ಬಿಡುತ್ತೆ, ಎರಡೂವರೆ ತಿಂಗಳಿಗೆ ಬಿಡುತ್ತೆ. ನಾವ್ ಹೆಂಗೆ ಅದನ್ನ ಗಿಡ ಬೆಳೆಸೋ ಆ ಟೈಪ್ ಬಿಡುತ್ತದೆ. ಅಂದ್ರೆ ಹೆಂಗೆ ಗಿಡ ಬೆಳೆಸೋ ಅಂದ್ರೆ ಯಾವ ರೀತಿ ಗಿಡ ಬೆಳೆಸಿದ್ರೆ ಒಳ್ಳೆ ಇಳುವರಿ ಬರೋದು ಅಂತ ನೀವು? ಅಂದ್ರೆ ಚೆನ್ನಾಗಿ ನಾವ್ ಎಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತೀವೋ ಅಷ್ಟು ಚೆನ್ನಾಗಿ ಇಳುವರಿ ಬರ್ತದೆ. ಕೊಟ್ಟಿಗೆ ಗೊಬ್ಬರ ಕೊಟ್ರಿ, ಆಮೇಲೆ ಹೂ ಬಿಡ ಹಂತದಲ್ಲಿ ಏನೇನು ರೋಗಗಳಂತ ನೋಡ್ತೀರಿ? ಬೆಂಕಿ ರೋಗ, ಈ ಕೊಳೆ ರೋಗ, ಕಾಂಡ ಕೊರಕ ಅಷ್ಟು ಬೀಳ್ತದೆ ಸರ್. ಬಿದ್ದಾಗ ಅವಾಗ ಕಂಟ್ರೋಲ್, ಔಷಧಿ ಕೊಟ್ಟರೆ ಕಂಟ್ರೋಲ್ ಆಗುತ್ತೆ. ಅದ್ರ ಲಕ್ಷಣಗಳು ಏನೇನು ಅಂತ? ಹಳದಿ ಕಲರ್ ಬರುತ್ತೆ ರೋಗ, ಆಮೇಲೆ ಬೆಂಕಿ ರೋಗಕ್ಕೆ ಎಲ್ಲೆಲ್ಲ ಸುಟ್ಟಂಗ ಆಗತ್ತೆ, ಸುಟ್ಟಂಗಾಗಿ ಅದು ಉದುರುತ್ತೆ. ಉದುರಿ ನಿಮ್ಗೆ ಔಷಧಿ ಕೊಟ್ಟು ಮತ್ತೆ ನೇರ ಗೊಬ್ಬರ ಕೊಟ್ಟರು ಮತ್ತೆ ಎದ್ದಾಳ್ತ. ಅಂತಂದ್ರೆ ಈ ರೋಗಗಳು ಬಂದಾಗ ಬೇರೆ ಪಕ್ಕದ ಗಿಡಗಳಿಗೂ ಇದು ಪಸರಿಸುತ್ತೆ ಅಥವಾ ಎಷ್ಟು ದಿನದಲ್ಲಿ ಇದೆಲ್ಲ ಒಟ್ಟಿಗೆ ಇದಾಗ್ತಕ್ಕಂಥದ್ದು ತಾವು ಹೇಳೋದು? ಒಂದು ಗಿಡಕ್ಕೆ ಬಿದ್ರೆ ಅದು ಹತ್ತು ಗಿಡ ತಗೊಂತ ಸರ್, ಹತ್ತು ಗಿಡ ತಗೊಂಡು ಹೊಲನ ಪೂಟ ತಗೊಂತ ಹೋಗ್ತದೆ. ಎಷ್ಟು ದಿನದಲ್ಲಿ ಎಲ್ಲ ರೋಗಗಳು ಹರಡುತ್ತೆ ಅಂತೀರಿ? ಅದೇ ಸರ್, ಎರಡು ತಿಂಗಳಿಗೆ ಅಡಿಕೆಂತ ಹೋದ್ರು ಹೊಲ ತುಂಬಾ ಪೂಟ ಹೋಗೋದು. ಹತ್ತು ಗಿಡಕ್ಕೆ ಇದ್ರೆ ಇವತ್ತಲ್ಲಿ 20 ಗಿಡ, ನಾಳೆ ಕಡೆ 30 ಗಿಡಕ್ಕೆ 50 ಗಿಡಕ್ಕೆ ಹಿಂಗೆ ಹಾಕ್ಯಂತ ಹಾಕ್ಯಂತ ಹಾಕ್ಯಂತ ಪೂಟನ ಹೊಲನ ತಗೊಂಬಿಡ್ತದೆ. ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತಿರ ತಾವು? ಏನಿಲ್ಲ ಸರ್, ಮಾಮೂಲಿ ಏನ್ ಹೊಡಿತೀವೋ ಹಂಗ ಔಷಧಿ. ಈಗ ಮೊದ್ಲಿನ ಹೆಂಗ್ ಹೊಡ್ಕೊಂತ ಬಂದ್ರೆ ಸಿಂಪಲ್ ಮಾಡ್ತಿರ್ತೇವೆ, ಗಿಡದ ಮೇಲೆ ಇಟ್ಕೊಂತ ಸುತ್ತ ಅದೇನ್ ರೋಗ ಬಿದ್ದ ಗಿಡ ಸುತ್ತ ಔಷಧಿಯನ್ನೇ ಪೂಟ ಹಿಡಿತೀವಿ. ಅದನ್ನ ಗಿಡದ ಆಮೇಲೆ ಅದನ್ನ ಗೊಬ್ಬರ ಕೊಟ್ಟರು ಮತ್ತೆ ಇಂಪ್ರೂವ್ ಡೆವಲಪ್ಮೆಂಟ್ ಆಗುತ್ತೆ. ಯಾವ್ಯಾವ ಗೊಬ್ಬರ ಕೊಡ್ತೀರ? ಹಸುವಿನ ಗೊಬ್ಬರ ಜೊತೆ, ಕೊಟ್ಟಿಗೆ ಗೊಬ್ಬರ ಜೊತೆಗೆ ಡಿ ಎ ಪಿ, ಪೊಟಾಷು, 10-26 ಕಾಂಪ್ಲೆಕ್ಸ್ ಕೊಡ್ತೀವಿ ಮಿಕ್ಸ್. ಕಳೆ ಬಂದಾಗ ಏನ್ ಮಾಡ್ತೀರ? ಕಳೆ ಬಂದಾಗ ಕೂಲೆ ಕೂಡ ತೆಗಿಸ್ತಾರ, ಕಳೆ ಔಷಧಿ ಹೊಡೆಯಲ್ಲ ಸರ್. ಅದಕ್ಕೆ ಕಳೆ ಕೂಲೆ ಕೊಟ್ಟರೆ ಕಿಳಿಸ್ತು. ಅದನ್ನ ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಬರ್ಬೋದು ಒಂದ್ ಎಕರೆಗೆ? ಒಂದ್ ಎಕರೆಗೆ 10 ಕ್ವಿಂಟಲ್ ಬರ್ ಸರ್. ಒಂದು ವರ್ಷ ಮಳೆಗಾಲ ಜಾಸ್ತಿ ಕಮ್ಮಿ, ಮಳೆಗಾಲ ಕಮ್ಮಿ ಆದಾಗ ಬೆಳೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸಿಕ್ಕಿದ ಇಳುವರಿ ಬರುತ್ತೆ, 10-15 ಕ್ವಿಂಟಲ್ ಬರುತ್ತೆ. ಖರ್ಚಿನ ಬಗ್ಗೆ ಹೇಳೋದಾದ್ರೆ, ಖರ್ಚಿನ ಬಗ್ಗೆ ಒಂದ್ 10,000 ರೂಪಾಯಿ ಖರ್ಚು ಬಂದ್ರೆ 70,000 ರೂಪಾಯಿ ಆದಾಯ ಸಿಕ್ತು ಸರ್. ಅದು 80,000 ರೂಪಾಯಿ ಟೋಟಲ್ ಒಟ್ಟು. 10,000-20,000 ಖರ್ಚು ಮಾಡಿದ್ರೆ ಒಂದ್ 45,000 ರೂಪಾಯಿ ಆದಾಯ ಸಿಕ್ತು. ಅಂದ್ರೆ ಈಗ ಹೆಚ್ಚು ಮಳೆ ಬರ್ತಿದೆ, ಯಾವ ರೀತಿ ನಿರ್ವಹಿಸ್ತೀರಾ ಈ ಮಳೆ ಟೈಮಲ್ಲಿ? ಏನು ಸರ್, 12 ರೂಪಾಯಿ ಹಾಕೋಕೆ ಸುಮ್ಮನೆ ಇರ್ಬೋದು, ಏನು ಮಾಡಕ್ ಬರಲ್ಲ. ಮತ್ತೆ ಹತ್ತಿನ ಎಲ್ಲಿ ಕೊಡ್ತಿರ ತಾವು? ಯಾವ ರೀತಿ ಅದನ್ನ ಬಿಡಿಸೋದಾಗ್ಲಿ, ಯಾವ ಒಂದು ಹಂತದ ಬಂದಾಗ ಇದನ್ನ ಹತ್ತಿ ಬಿಡಿಸಕ್ಕ ಇದ್ಮ ಒಳ್ಳೆ ಸಮಯ ಅಂತ? 3 ತಿಂಗಳ ಟೈಮ್ಗೆ ಸರ್ ಅದು ಹತ್ತಿ. 2.5 ತಿಂಗಳಿಗೆ ಕಾಯಿ ಆಗ್ತದೆ, ಕಾಯಾಗಿ ಹತ್ತಿ ಹೊಡಿತಿದ್ವು. ಹತ್ತಿ ಹೊಡೆದ ಕೂಡಲೇ ಅದನ್ನ ಇನ್ನೇನು ಮಾಮೂಲಿ ಕೂಲೆ ಕರ್ಕೋಬೇಕು, ಬಿಡಿಸ್ಬೇಕು. ಮನೆ ಸ್ಟಾಕ್ ಮಾಡ್ತೀವಿ, ಸ್ಟಾಕ್ ಮಾಡಿಕೊಂಡು ಒಮ್ಮೆಗೆ ಲಾಸ್ಟ್ಗೆ ಒಂಪಟ್ಟು ಕೊಡ್ತೀವಿ. ಅದನ್ನ ಎಲ್ಲಿ ಕೊಡ್ತೀರಿ? ದಾವಣಗೆರೆ, ಇಲ್ಲಾಂದ್ರೆ ಇಲ್ಲೇ ಮಾರ್ಕೆಟ್ನಲ್ಲಿ ಬರ್ತಾರೆ ಊರಾಗೆ, ಅವ್ರಿಗೆ ಇಲ್ಲೇ ಕೊಡ್ತೀವಿ. ಅಂದ್ರೆ ರೇಟ್ ಎಷ್ಟು ಬರುವಾಗ ಇರಬೇಕು ಅಂತ ತಾವು ಹೇಳೋದು? 12,000-13,000 ಸರ್. ರೇಟ್ ಏರ್ಬೇರದಂಗೆ ಮಾರ್ಕೆಟ್ ರೇಟ್ ಬೆಳೆಯಿಲ್ದಾರೆ ರೇಟ್ ಆಗುತ್ತೆ, ಅತಿ ಹೆಚ್ಚು ಮಳೆ ಬಂದ್ರೆ ಕಮ್ಮಿ ಆಗುತ್ತೆ ಸರ್. ಅದು ಹಂಗೆ. ನಿಮ್ಮ ಒಂದು ಜಮೀನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಬೆಳಿತಿರತ್ತ ಹತ್ತಿ? ಒಂದ್ 10 ಕ್ವಿಂಟಲ್ ಬೆಳಿತೀವಿ ಸರ್, ಒಂದ್ ಎಕರೆ 10-11 ಕ್ವಿಂಟಲ್ ಬೆಳಿಬಹುದು. ಅಂದ್ರೆ ಎಲ್ಲ ರೋಗ ಎಲ್ಲ ಬಂದು ಹೋಗಿದ್ಮೇಲೆ ಇಷ್ಟು ಬೆಳಿತೀರಿ? ರೋಗ ಬಿದ್ರೇನೆ ಸರ್ ಕಮ್ಮಿ ಆಗುತ್ತೆ, ರೋಗ ಬೆಳ್ದಂಗ ಚೆನ್ನಾಗಿ ಇಳುವರಿ ಬಂತು ಅಂದ್ರೆ 13-14 ಕ್ವಿಂಟಲ್ ಬೆಳಿತೀವಿ. ಅಂದ್ರೆ ನೀವು ಅದನ್ನ ಹತ್ತಿನ ನೀವೇ ಹೋಗಿ ಕೊಡೋದು ಅಥವಾ ಇಲ್ಲಿಗೆ ಬರ್ತಾರ ಅಲ್ಲಿಂದ? ನಾವೇ ಹೋಗಿ ಕೊಡ್ತೇವೆ ಸರ್ ಮಾರ್ಕೆಟ್ಗೆ, ಇಲ್ಲಾಂದ್ರೆ ಅವ್ರು ಬಂದು ಇಲ್ಲೇ ತಗೊಳ್ತಾರೆ, ತಗೊಂಡ್ ಇಲ್ಲೇ ಡೆಲಿವರಿ ದುಡ್ಡು ಇಲ್ಲೇ ಕೊಟ್ಟಾಗ್ತಾರೆ. ಒಟ್ಟು ಹತ್ತಿ ಬೆಳೆದು ತಮಗೆ ಸಂತೋಷ ಆಗಿದೆ? ಹೌದು, ಸಂತೋಷನೇ. ಜೊತೆ ಮೆಕ್ಕೆಜೋಳ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಬೆಳಿತೀರಿ ಸರ್? ಅದು ಭೂಮಿ ಬೇಸಾಯದಾಗ ಹೊಡ್ಕೊಂಡು ಟ್ಯಾಕ್ಟರ್ ಹೊಡಿಸ್ಕೊಂಡು ಬೇಸಾಯ ಮಾಡ್ಕೊಂಡು 27 ಸಾಲ ಹೊಡ್ಕೊಂಡು 6 ಇಂಚ್ಗೊಂದು ಬೀಜ ಹಾಕ್ಯಂತ ಹೋಗಿ, ಆಮೇಲೆ ಗೊಬ್ಬರ ಉದ್ದೇಶ ಅಂತ ಹೋಗಿ, ಮತ್ತೆ ಬೆತ್ತಿ ಬೇಸ ಸಾಲ ಮುಚ್ಚಿ ಅಂತ ಹೋಗಿ, ಟ್ಯಾಕ್ಟರ್ಗೆ ಮುಚ್ಚರ್ ಮುಚ್ತಾರೆ. ಎಲ್ಲದನ್ನು ಮಾಡ್ಕೊಂತ ಬಂದು ಅದು 12 ಸಕ್ಕೆ ಎಷ್ಟು ಮಟ್ಟ ಸಪ್ಪೆ ಹಾಕ ಸರ್, 12 ಸಾಲ ಮಾಡ್ತೀವಿ ಎತ್ತಿನಾಗೆ. ಆಮೇಲೆ ಮತ್ತೆ ಹಿರಿಯ ಗೊಬ್ಬರ ಹಾಕ್ತೀವಿ, ಪೊಟಾಷ್ ಹಾಕ್ತೀವಿ, ಯಾವ ತರ ಬೀಜನಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೊಂತಿರೋ ತಾವು? ನಾವು ಬೇಕಾದ ಯಾವ ಬೀಜನೂ ಆರಿಸ್ಕೋಬೋದು ಸರ್. ಈಗ ಚೆನ್ನಾಗಿ ನಮ್ಗೆ ಪೈನ್ಯ ಚೆನ್ನಾಗಿ ಬರುತ್ತಾ ಆರಿಸ್ಕೋಬಹುದು, ಇಲ್ಲ ಬೇರೆ ಬೀಜ ಯಾವ ಬರ್ತಾವೋ ಅವ್ನ ಆರಿಸ್ಕೋಬಹುದು. ಒಳ್ಳೆ ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಅವ್ರ ಕಂಪ್ನಿಗೆ ಹೋಗಿ ಕೇಳ್ಕೊಂಬಂದು ತಗೊಂಡು ಹಾಕ್ತು. ಅದಕ್ಕೆ ಜೋಳಕ್ಕೆ ಬರ್ತಕ್ಕಂತ ರೋಗಗಳು ಬರ್ತಾವೆ ಸರ್? ಅವು ಈ ಮಳೆಗಾಲ ಜಾಸ್ತಿ ಆದಾಗ ಎಲ್ಲ ರೋಗ ಬರ್ತದೆ, ಮಳೆಯಾಗಿದ್ರೆ ಯಾವ ರೋಗ ಬರಲ್ಲ. ಅವ್ಕೇನು ಹುಳು ಕಾಂಡ್ ಕರ್ಕೊಂಡು ಬೀಳ್ತ ಅಷ್ಟೇ, ಅದು ಅದೊಂದು ಔಷಧಿ ಹೊಡೆದ್ರೆ ಸರಿ ಆಗುತ್ತೆ. ನಿರ್ವಹಣೆ ಹೆಂಗ್ ಮಾಡ್ತೀರ ಅದನ್ನೆಲ್ಲ ಮುಂಜಾಗ್ರತಾ ಕ್ರಮವಾಗಿ? ಅದು ಈಗ ಕಳೆನಾಶಕ ಫಸ್ಟ್ಗೆ ಹೋಗ್ತು ಸರ್, ಆಮೇಲೆ ಬಿತ್ತುವಿ, ಇಲ್ಲ ಬಿತ್ತಿದ ಮೇಲೆ ಹೋಗ್ತೀವಿ, ಕಳೆನಾಶಕ ಹೊಡಿತೀವಿ, ಲಾಡಿಸ್ ಹೊಡಿತೀವಿ, ಹುಲ್ಲು ಹೋಗುತ್ತದು, ಅದೇನು ಅಷ್ಟೇ ಇದನ್ನು ತಲೆಕರಿಸಿಲ್ಲ ಸರ್. ಈಗ ಜೋಳಕ್ಕೆ ಲದ್ದಿ ಹುಳುಗಳ ಕಾಟ ಅಂತ ಆ ಒಂದು ಕೀಟದ ಬಾಧೆ ಜಾಸ್ತಿ ಅಂತಾರೆ, ನೀವ್ ಯಾವ ರೀತಿ ಮುಂಜಾಗ್ರತೆ ಮಾಡ್ತೀರಾ ಸರ್? ಅದು ಹುಟ್ಟಿ ಒಂದಡಿ ಒಂದೂವರೆ ಸೆಪ್ಪದಾಗ ಹುಳು ಬೀಳ್ತಾರೆ, ಅದಕ್ಕೆ ಔಷಧಿ ಹೊಡಿತೀವಿ. ಅಂಗಡಿ ಸಿಗ್ತದೆ, ಕೃಷಿ ಇಲಾಖೆ ಸಿಗ್ತದೆ, ತಗೊಂಡ್ ಅದಕ್ಕೆ ಸುಳಿ ಸುಳಿ ಗಿಡಕಂತ ಹೋಗ್ತೀವಿ, ಎಣ್ಣೆ ನೀರು ಔಷಧಿ ಮಿಕ್ಸ್ ಮಾಡ್ಕೊಂಡು. ಅದರದ್ದು ಇಳುವರಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಳುವರಿ ಬಂತು? ಒಂದ್ ಎಕರೆಗೆ ಅದು ಒಂದ್ ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಸರ್. 30 ಕ್ವಿಂಟಲ್ ತನಕ ಬರುತ್ತೆ ಚೆನ್ನಾಗಿ ಬಂದ್ರೆ. ಮಳೆಗಾಲ ಕಮ್ಮಿ ಆದ್ರೆ ಇನ್ನೊಂದು ಕಮ್ಮಿನೇ. ಅದು ಮಳೆಗಾಲ ಕಮ್ಮಿ ಆದ್ರೆ ಬೆಳೆ ಚೆನ್ನಾಗಿ ಸಿಗ್ತದೆ, ಮಳೆಗಾಲ ಜಾಸ್ತಿ ಆದ್ರೆ ಬೆಳೆ ಸಿಗಲ್ಲ. ಹಂಗೆ ಅದು ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ ಜೋಳದ್ದು? ಇಲ್ಲ ಸರ್, ಅದು ಮೂರುವರೆ ತಿಂಗಳಿಗೆ ಕಟ್ಟಬೇಕು ಜೋಳನು. 3 ತಿಂಗಳು ಕಟ್ಟಬೇಕಂತ ಮುರಿಸ್ತು, ಕೊಯ್ಯ ಕೊಟ್ಟೆ ರಾಶಿ ಹಾಕ್ತೀವಿ, ತಂದು ಅಂತ ಗೇರ್ಕೊಂಡು ಹೊಡಿಸಿ ಮತ್ತಿಂದ ಮಾರ್ಕೆಟ್ ಏನಾದ್ರೆ ಬರೋದು ಅಲ್ಲಿಗೆ ಬಿಡ್ಬೋದು, ಇಲ್ಲ ಊರ ತುಂಬಿದ್ರು ಇಲ್ಲ ಇಲ್ಲೇ ಕೊಡ್ತು ಸರ್ ಲೋಕಲ್ ಮಾರ್ಕೆಟ್ಗೆ. ಅಂದ್ರೆ ಇದಕ್ಕೆಲ್ಲ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ, ಅವನ್ನೆಲ್ಲ ಯಾವ ತರ ನಿರ್ವಹಿಸ್ತೀರಿ? ಜನ ಸಿಗ್ತಾರೆ ಸರ್, ಅವ್ರು ಜನ ಸಿಗ್ತಾರೆ. ಅವಾಗ ಮಾಡ್ಕೊಂತೀವಿ, ನಮ್ಮ ಮನೆಗೆ ಅವ್ರ ಮನೆಗೆ ಇವ್ರನ್ನ ಜೊತೆ ಮಾಡ್ಕೊಂಡು 5-6 ಜನ 6 ಜನ ಜೊತೆ ಮಾಡ್ಕೊಂಡು ಮಾಡ್ಕೊಂತ ಅದನ್ನು ಮೆಕ್ಕೆಜೋಳದ್ದು. ಅದೇನು ಅಷ್ಟು ಸಿಗಲ್ಲ. ಖರ್ಚು ಎಷ್ಟು ಬೀಳುತ್ತೆ ತಮಗೆ? ಒಂದು ಎಕರೆಗೆ ಒಂದು 10,000 ರೂಪಾಯಿ ಹೋಗ ಸರ್. ಆದಾಯ? ಆದಾಯ ಒಂದು 20,000 ಸಿಗ್ತದೆ, ಅದು ಮಾರ್ಕೆಟ್ ರೇಟ್ ಆದಂಗೆ ಜೋಳದ್ದು. ಅಂದ್ರೆ ಈಗಿನ ರೇಟಿನ ಬಗ್ಗೆ ಹೇಳೋದಾದ್ರೆ, ಈಗಿನ ರೇಟ್ ಬಗ್ಗೆ ಅದೇ ಒಂದು 20,000 ಉಳಿಯುತ್ತೆ ಸರ್. ಅದು ಅಂದ್ರೆ ನೀವು ಜೋಳ ಬೆಳೆದಿರಿದ್ರ, ಈಗ ಮಳೆ ಹೆಚ್ಚು, ಏನೇನು ತಮಗೆ ತೊಂದರೆಗಳು ಏನೇನಾಗಿದೆ? ಈಗ ನೀರು ಒಳ್ಳೆ ಹೋದ ಸರ್, ಮಳೆ ಹಿಡ್ಕಂದು ಸೀತ್ಗೆ ಹುಟ್ಟಿದವೆಲ್ಲ ಸತ್ತಬೇಕು ಫಸ್ಲಿರಲ್ಲ ಅವು. ಹಂಗಾಗಿ ಮೆಕ್ಕೆಜೋಳದಾಗಿ ಬಸ್ ಏನು ಇದಿಲ್ಲ ಅಷ್ಟು. ಜೊತೆಗೆ ತರಕಾರಿ ಕೂಡ ಬೆಳೆದಿದ್ದೀನಿ ಅಂದ್ರೆ ಅದ್ರ ಆಸಕ್ತಿ ಯಾಕೆ ಬಂತು ತಮ್ಗೆ? ತರಕಾರಿ ಸರ್, ಮೆಣಸಿನ ಗಿಡ ಬೆಳಿತೀವಿ, ಮುಳುಗಡೆ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಸೌತೆಕಾಯಿ ಬೆಳಿತೀವಿ, ಜವಳಿ ಬೆಳಿತೀವಿ, ಪ್ರತಿಯೊಂದು ತರಕಾರಿ ಬೆಳಿತೀವಿ ಸರ್. ಎಲ್ಲವನ್ನು ಮಾರ್ಕೆಟ್ ಹೊಡಿತೀವಿ ಸರ್. ಅವನು ತರಕಾರಿ ಅಂದ್ರೆ ಮೆಣಸಿನ ಗಿಡ ಸರ್. ಮೆಣಸಿನ ಗಿಡ ಯಾವ ಮೆಣಸು ಬೆಳಿತಿರುತ್ತ? ಮೆಣಸಿನ ಗಿಡನ ಸೀಡ್ಸ್ ಅಂತಂದ್ರೆ ಕೆಲವರು ಬೋಂಡದ್ದು ಬೆಳಿತಾರೆ, ಅದು ಅಥವಾ ಬೇರೆದ್ ಬೆಳಿತಾರೆ? ಎಲ್ಲ ಸರ್ ಬೆಕ್ಕೆ ಬೇಕೆ ಬೆಳಿತೀವಿ. ಅದು ಇದು ಅಂತ ಇದೊಂದ 1 ಎಕರೆ ಹೆಚ್ಚಿನ ಅದೊಂದು ಎಕರೆ ಮಾಡ್ಕೊಂತ ಹೋಗು. ನಾಟಿಕಾಯಿ, ಸೀಡ್ಸ್ ಕಾಯಿ ಎಲ್ಲ ಲೋಕಲ್ ಮಾರ್ಕೆಟ್ ಮಾರ್ತವ್. ಅಂದ್ರೆ ಅದ್ರ ಸಸಿ ಎಲ್ಲಿಂದ ತರ್ತಿರತ್ತ? ಮೆಣಸಿನ ಸಸಿಗಳನ್ನೆಲ್ಲ ದಾವಣಗೆರೆ ಸರ್, ಇಲ್ಲಂದ್ರೆ ನರ್ಸರಿ ಎಲ್ಲಿ ಮಾಡ್ತಾರ ಅಲ್ಲಿ ತರ್ತು ಸರ್. ಅವನು ಇಲ್ಲ ನಾವೇ ಆರೈಕೆಂತೀವಿ, ಆರೈಕೆ ನಾವೇ ಮಾಡ್ತೋ, ಕೊಟ್ಟಿಗೆ ಗೊಬ್ಬರ ಇಟ್ಕೊಂಡು ಮಾಡ್ತೋ. ಅದ್ ಮೆಣಸಿನ ಗಿಡ, ಮುಳುಗಿಡ, ಟೊಮೆಟೊ, ಜವಳಿ. ಯಾವ ತರ ಜವಳಿಕಾಯಿ ಬೆಳಿತೀರಿ? ಅದೇ ಸರ್, ಇದು ಮಾಮೂಲಿ ಈಗ ಏನ್ ಸಂತೆ ಮಾಡ್ತಾರ ಅದೇ ಜವಳಿಕಾಯಿನೇ. ಉದ್ ಕಾಯಿ ಹೂಚಕಾಯಿ ನೋಡ್ತೀವಿ ನಾವು ಮಾರ್ಕೆಟ್, ಪಾಸಿಂಗ್ ಕಾಯಿ, ಹೆಸರು ಕಾಯಿ ತಗಂತೀವಿ. ಆ ಕಾಯಿ ಹೂಚ ಬಂದ್ರೆ ಅದು 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಜಂಪ್ ಆಗ್ತದ ಮಾರ್ಕೆಟ್. ಅದ್ರ ಇಳುವರಿ ಯಾವ ತರ ಬರುತ್ತೆ? ಅದು ಸರ್ ಲೋಕ ಆದ ಅಷ್ಟೇ ಗೊತ್ತಾಗಲ್ಲ ಸರ್. ಅದ್ರದ್ದು 1 ಎಕರೆಗೆ ಏನು ಅಂದ್ರು ಒಂದ್ ಸರಿ ಮುರ್ಕಂತ ಹೋದ್ರೆ ಒಂದ್ 10 ಗಂಟೆ ಸಿಗ್ಬಹುದು, 1 ಎಕರೆಗೆ 15-20 ಗಂಟೆ ಸಿಗ್ತದೆ. ಅದಕ್ಕೆ ಯಾವ ರೋಗಗಳು ಬರುತ್ತೆ? ಅದಕ್ಕೆ ಬೆಂಕಿ ರೋಗ ಅಂತ ಬಿಡ್ಸರ್, ಬೂದ್ರಿ ಅಂತದ್ದು, ಅದಕ್ಕೆ ಔಷಧಿ ಹೊಡೆದ್ರೆ ತೇಲ್ತದ. ಒಟ್ಟಲ್ಲಿ ಈ 3 ಬೆಳೆಗಳಿಂದ ಇಳುವರಿ ಎಷ್ಟು ಬರುತ್ತೆ ಅಂತೀರಿ? ಟೊಮೊಟೊ ಈಗ ರೇಟ್ ಕಡಿಮೆ ಆಗಿದೆ, ಒಂದ್ಸರಿ ರೇಟ್ ಜಂಪ್ ಆಗುತ್ತೆ, ಆ ಸಂದರ್ಭದಲ್ಲಿ ಯಾವ ತರ ರೇಟ್ ಜಂಪ್ ಆದಾಗ ಸರ್? ಟೊಮೆಟೊದು 2,000 ರೂಪಾಯಿ ಬಾಕ್ಸ್ ಆಗ್ಬಹುದು, 200 ರೂಪಾಯಿ ಕೆಜಿ ಆಗ್ಬಹುದು, 500 ರೂಪಾಯಿ ಕೆಜಿ ಆಗ್ಬಹುದು. ಟೊಮೆಟೊ ಅದು ಮಾರ್ಕೆಟ್ ಇದ್ದಂಗೆ ಮಾರ್ಕೆಟ್ ಬಿದ್ದಂಗೆ ಸರ್. ಅದು ಜವಳಿಕಾಯಿ? ಜವಳಿಕಾಯಿ ಅಷ್ಟೇ ಸರ್, ಮಾರ್ಕೆಟ್ ಜಂಪ್ ಆದ್ರೆ ಜಂಪ್ ಆದಂಗೆ ಮಾರ್ಕೆಟ್ ಬಿದ್ರೆ 10 ರೂಪಾಯಿ 12 ರೂಪಾಯಿ ಮಾರಾಟ, ಮಾಮೂಲಿ ಫಿಕ್ಸ್ ಆಗತ್ತ. ಬೇಜಾರಾಗಲು ಹೆಚ್ಚಾದಾಗ ಖುಷಿ, ಕಡಿಮೆ ಆದಾಗ ಬೇಜಾರು, ಯಾವ ತರ ನಿರ್ವಹಿಸ್ತೀರ ಸರ್? ಅದು ಬೇಜಾರಲ್ಲ, ಅದು ಬೇಜಾರು ಮಾಡ್ಕೊಂಡ್ರೆ ಮತ್ತೆ ತರಕಾರಿ ಬೆಳೆಯಕ್ಕೆ ಬರಲ್ಲ, ಒಂದ್ರ ಹೋಗುತ್ತೆ ಒಂದ್ರ ಬರುತ್ತೆ ಅಂತ ಬೆಳಿತಾ ಇರ್ತೀವಿ ಸರ್. ನಾವು ಎಷ್ಟು ಬರ್ಬೋದು ಖರ್ಚು ಅದಕ್ಕೆ? ಅದಕ್ಕೆ ಸರ್ ಒಂದ್ 10,000 ರೂಪಾಯಿ ಬಂದ್ರೆ 20,000 ರೂಪಾಯಿ ಆದಾಯ ಸಿಗ್ತದೆ. ರೇಟ್ ಜಂಪ್ ಆದ್ರೆ ರೇಟ್ ಸಿಗಲ್ರೆ ಅದೇ ಅಲ್ಲಿಗೆ ಖರ್ಚಿಗೂ ಅದಕ್ಕೆ ಸಮ ಆಗುತ್ತೆ. ಅಂದ್ರೆ ಅದನ್ನು ನೀವೇ ಹೋಗಿ ಕೊಡೋದ ಅಥವಾ ಬರ್ತಾರ? ಇಲ್ಲ ಸರ್, ನಾವೇ ಮಾರ್ತೀವಿ, ಇಲ್ಲ ಅವರು ತಾತಾರೆ. ಇಲ್ಲೇ ಲೋಕಲ್ ಸಂತೆ ಹಳ್ಳಿಗಳಿಗೆ ಹೊಡಿತೀವಿ, ಪ್ಯಾಕೆಟ್ ಮಾಡ್ಕೊಂಡು ಹೊಡಿತೀವಿ ಇಲ್ಲಿ. ಅಂದ್ರೆ ಮೆಣಸಿನ ಕೂಡ ರೇಟ್ ವೇರಿಯೇಷನ್ ಇರುತ್ತೆ, ಅವಾಗೆಲ್ಲ ಯಾವ ತರ ನೀವು ಮಾಡೋದು? ಮೆಣಸಿನಕಾಯಿನ ಸರ್ ಅದು ಒಂದಿನ 50 ರೂಪಾಯಿ ಆಗುತ್ತೆ, ಒಂದಿನ 10 ರೂಪಾಯಿ ಆಗುತ್ತೆ, ಒಂದಿನ 30 ಆಗುತ್ತೆ. ಹಂಗ ಮಾರ್ಕೆಟ್ ಹೆಂಗ್ ಜಂಪ್ ಆಗುತ್ತೆ ಹಂಗೆ. ಎಕರೆಗೆ ಒಂದ್ ಹೆಚ್ಚಿಗೆ 300-350 ಕ್ವಿಂಟಲ್ ಸಿಕ್ಕಿದ್ರೆ ಒಂದೇ ಸಬ ರೇಟ್ ಆಗುತ್ತೆ, ಒಂದೇ ಕಮ್ಮಿ ಆಗುತ್ತೆ, ಡೌನ್ ಆದಾಗ ಮಾರ್ಕೆಟ್ ಹೇಳಕ್ ಬರಲ್ಲ ಸರ್. ಅದು ನೀವು ಇಷ್ಟೆಲ್ಲ ವೇರಿಯೇಷನ್ ಇದ್ರು ಕೂಡ ಅದನ್ನೇ ಬೆಳಿತಿರಲ್ಲ, ಕಾರಣ ಏನು? ಯಾವ್ದೋ ನಮಗೆ ಬೆಳೆದ್ರೆ ನಮ್ಗೆ ಸಮೃದ್ಧಿ ಇಲ್ಲ, ಜೀವನ ನಡೆಸಕಾಲ ಸರ್. ಒಂದ್ ಸಂತಿಗೆ ಇವತ್ತು ಒಂದಿಷ್ಟು ಅಂದ್ರೆ ನಾಳೆ ಒಂದ್ ಸಂತಿಗೆ ಒಂದಿಷ್ಟು ಹೋಗಿ ಮಂತ್ರ ಸಾಕಿತ್ತು ಹೋಗ್ತು. ಅಂದ್ರೆ ಒಂದ್ ಸಂತೆ ಮಾಡಿದಾಗ ತಮಗೆ ಏನು ಅದ್ರಲ್ಲಿ ಲಾಭ ಎಂತ ಗೊತ್ತಿರತ್ತಾವು? ಲಾಭ ಅಂದ್ರೆ ಅದು ಇವತ್ತು 1,000 ರೂಪಾಯಿ ಮಾಲ್ ಮರ್ಕಿ ಬಂದ್ರೆ ಅದಾಗ ಒಂದ್ 200-300 ರೂಪಾಯಿ ಖರ್ಚು ತೆಗಿತು ಸರ್. ನೀನ್ ಉಳಿದ್ ನಮ್ಮವೇ ಅವು. ಅಂದ್ರೆ 1,000 ರೂಪಾಯಿ ಮಾಲ್ ಹಾಕಿದ್ರೆ 1,000 ರೂಪಾಯಿ ಮಾಲ್ ಆದ್ರೆ 300 ರೂಪಾಯಿ ಖರ್ಚು ಬರ್ತೇವೆ, 700 ರೂಪಾಯಿ ನಮ್ಮ ಮನೆಗೆ ಉಳಿತೀವಿ ಸರ್. ಚಿನ್ನಗಿರಿ, ಸಂತೆಬೆನ್ನೂರು, ನಲ್ಲೂರು ಹಿಂಗೆಲ್ಲ ಹೊಡಿತು ಸರ್. ಸಂತೆ ಸಂತೆ ಎಲ್ಲೆಲ್ಲಾದ್ರೂ ಹೊಡಿತು, ಹೊಳಲಕ್ಕಿರಿ ಅಲ್ಲೆಲ್ಲ ಹೊಡಿತು. ಅಂದ್ರೆ ನಿಮಗೆ ಆ ಊರಲ್ಲಿ ಈ ದಿನ ಸಂತೆ ಅಂತ ನಿಮಗೆ ಮಾಹಿತಿ ಕೊಡೋರು ಯಾರು? ಇಲ್ಲ ಸರ್, ಗೊತ್ತಿದಾವು. ಚೆನ್ನಗಿರಿದು ಶುಕ್ರವಾರ, ದೇವರಳ್ಳಿದು ಶನಿವಾರ, ಭದ್ರಾವತಿದು ಭಾನುವಾರ, ನಲ್ಲೂರು ಬುಧವಾರ, ಸಂತೆಬೆನ್ನೂರು ಗುರುವಾರ, ದಾವಣಗೆರೆದು ಡೈಲಿ ಮಾರ್ಕೆಟು, ಶಿವಮೊಗ್ಗ ಡೈಲಿ ಮಾರ್ಕೆಟು, ದುರ್ಗನೂ ಡೈಲಿ ಮಾರ್ಕೆಟ್, ಹಳೇಸ್ಗೊಂದು ಮಾರ್ಕೆಟ್ ಅದು. ಅಂದ್ರೆ ನೀವು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ಅದ್ರ ಸಾಗಾಟದ ವೆಚ್ಚ ಎಲ್ಲ ಬರಲ್ವಾ ನಿಮ್ಗೆ? ಬಸ್ ಸರ್, ಅದು ನೀವು ಒಂದು ಚೆನ್ನಗಿರಿಗೆ ಹೋದ್ರೆ ಹತ್ತು ರೂಪಾಯಿ ಚೀಲ ತಗೊಂತಾರೆ, ಒಳ್ಳಕ್ಕಿರಿಗೆ ಹೋದ್ರೆ 25 ರೂಪಾಯಿ ತಗೊಂತಾರೆ. ಅದಕ್ಕೆಲ್ಲ ತೆಗಿತೇವೆ ಸರ್, ನಾವು ತೆಗದೇ ತಗೊಳದು. ಉಳಿದ ಬೆನಿಫಿಟ್ಟು ಸಿಕ್ತತೆ, ಒಂದಿನ ಹೋಗುತ್ತೆ, ಒಂದಿನ ಸಂತೆ ಸಿಕ್ತತೆ, ಒಂದ್ ಸಂತೆ ಸಿಗಲ್ಲ, ತಗಂತ ಸಿಕ್ತ ಸರ್. ಬೇರೆಯವ್ರಿಗೆ ತಾವು ತರಕಾರಿ ಬೆಳೀರಿ ಅಂತೀರಾ? ನಾವೇ ಬೆಳೀಬಹುದು ಸರ್ ತರಕಾರಿ, ಯಾರಾದ್ರೂ ಬೆಳಿಬಹುದು, ಅದನ್ನ ಮನೆ ತಗಾದ್ರೂ ಬೆಳ್ಕೋಬಹುದು, ಒಂದ್ ಪಾರ್ಕ್ ಮನೆಗೆ ಪಾರ್ಕ್ ಮನೆಯವರು ಬೆಳ್ಕೋಬಹುದು. ಇದಕ್ಕೇನೇನು ಔಷಧಿ ಸಿಂಪಡಿಸ್ತೀರಾ ತರಕಾರಿಗಳಿಗೆ? ಹೊಡಿತೀವಿ ಸರ್, ಇನ್ನೇ ಮಾಮೂಲಿ ಮೆಟ್ಟೆ ಮಾನಕೋಟ ಬಸ ಅಂತ ಇಂಥದ್ದು ಹೊಡಿತೀವಿ, ಲೋಕಲ್ ಅಂಗಡಿ ಸಿಗ್ತದೆ ತಂದು ಹೊಡಿತೀವಿ. ಅದನ್ನು ಸೊಪ್ಪು ಕೂಡ ಬೆಳಿತೀನಿ ಅಂದ್ರೆ ಯಾವ ಸೊಪ್ಪು ಹಾಕಿದ್ದೀರಾ? ಸೊಪ್ಪೇನ್ ಸರ್, ಈಗ ಮನೆ ಪಾರ್ಕ್ ಇದ್ರೆ ಎಲ್ಲದನ್ನು ಬೆಳ್ಕೋಬಹುದು, ಕೊತ್ತಂಬರಿ ಬೆಳ್ಕೋಬಹುದು, ಮೆಂತ್ಯ ಸೊಪ್ಪು ಬೆಳ್ಕೋಬಹುದು, ಪಾಲಕ ಸೊಪ್ಪು, ಕೊಯ್ಯರೆ ಸೊಪ್ಪು, ದಿನಸ ಬರೀ ಸೊಪ್ಪು ಬೆಳ್ಕೋಬಹುದು ಸರ್ ಮನೆ ತಗಲೇ. ನೀವು ಏನೇನು ಬೆಳೆದಿದ್ದೀರ? ನಾವಿನ್ನೇನು ಸರ್, ಕೊಯ್ಯರಿವೆ, ಪಾಲಕ, ಮೆಂತೆ, ಬೇರೆ ಸೊಪ್ಪುಗಳೆಲ್ಲ ಬೆಳಿತೀವಿ, ಮಾರ್ಕೆಟ್ ಮಾರ್ತವ. ಬೀಜ ಎಲ್ಲ ಎಲ್ಲಿಂದ ತರ್ತೀರಿ ಇಷ್ಟು? ಬೀಜ ಎಲ್ಲ ದಾಣೆ ಸಿಗ್ತದೆ ಸರ್. ಮಡಿ ಎಲ್ಲ ಹೆಂಗ್ ಮಾಡ್ತೀರಿ ತಾವು? ಹೆಸರೆ ದಳೆ ಬಡಿತೀವಿ ಸರ್, ಉದ್ದಕ್ಕೆ 3 ಅಡಿ ಒಂದು ಆಯವ, ಆ ಕಡೆ ಪದ ಕಟ್ಟಿ, ಕಡೆ ಪದ ಕಟ್ಟಿ, ಒಂದ್ ಕಡೆ ಕಾಲೆ ಮಾಡಿ ನೀರ್ ಬಿಡ್ತೀವಿ, ಅದು ಚೆಲ್ಲಿ 3-4 ದಿವಸಕ್ಕೆ ಸೊಪ್ಪು ಕಾಣ್ತತೆ. ಆಮೇಲೆ ಗೊಬ್ಬರ ಅಂತ ಇಂತ ಹಾಕಿ 20 ದಿವಸಕ್ಕೆ ಬರ್ತದೆ ಸರ್ ಕೊಯ್ಯಕ್ಕೆ. ಅಂದ್ರೆ ಸೊಪ್ಪಿನ ಬೆಳೆ 20 ದಿವಸ? ಯಾವ್ದೇ ಸೊಪ್ಪು ಹಾಕ್ರಿ? ಯಾವ ಸೊಪ್ಪು ಆದ್ರೆ 20 ದಿವಸ ತಿಂಗಳೊಳಗೆ ಬಂದ್ಬಿಡ್ತು ಸರ್, ಅದು 20-25 ದಿವಸಕ್ಕೆ ಬಂದ್ಬಿಡುತ್ತೆ. ನಾವ್ ಹಿಂಗೆ ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ, ಎಷ್ಟು ಮಟ್ಟಿಗೆ ಕೊಡ್ತೇವೆ ಅಷ್ಟು ಮಟ್ಟಿಗೆ ಬರ್ತದೆ. ಎಷ್ಟು ಸಲ ಮಡಿ ಮಾಡ್ತೀರಾ ಸೊಪ್ಪಿಂದು? ಒಂದೇ ಪಟ್ಟು ಮಡಿ ಮಾಡೋದು ಸರ್. ಆಮೇಲೆ ನೀರ್ ಬಿಟ್ಕೊಂತ ಇರ್ತೀವಿ, ಅದಿನ್ನಿ ಒಡೆಯಲ್ಲ ಅದು. ಅದು ಸೊಪ್ಪ ಕೊಯ್ಕೆ ಅಂತ ಕಟ ಮಾಡೋದು, ಮತ್ತೆ 12 ದಿವಸ ಮತ್ತೆ ಬರುತ್ತೆ, ಮತ್ತೊಂದು ಕೊಯ್ದ ಮತ್ತೆ ಮಾರ್ಕೆಟ್ಗೆ ಹೊಡಿತಿರ್ತು. ಅಂದ್ರೆ ಈ ಸೊಪ್ಪನ್ನ ಹಾಕೋದು ಎಷ್ಟು ಜಾಗದಲ್ಲಿ ತಾವ್ ಈ ಸೊಪ್ಪನ್ನ ಬೆಳೀತಾ ಇರೋದು ಅಂತ ಮಾಡ್ತೀವಿ ಸರ್. ನಮ್ಮ ಮಾರೋ ಕೆಪಾಸಿಟಿ ಇದು. ಎಷ್ಟು ಮಾರ್ತೀರ ತಮ್ಮ ಕೆಪಾಸಿಟಿ? ಒಂದು 5,000 ಮಾರ್ಬಹುದು ಒಂದ್ ದಿನಕ್ಕೆ. ಒಂದ್ 5,000 ಕಟ್ ಮಾಡ್ತಾವಲ್ಲ, 5,000 ಕಟ್ ಮಾರಬಹುದು. ಎಷ್ಟು ದಿನ ನಂತರವಾಗಿ ತಾವು ಕಟ್ ಮಾಡಿ ಮಾರಕ್ಕೆ ವ್ಯಾಪಾರಕ್ಕೆ ಸರಿ ಹೋಗ್ತಕ್ಕಂತ ಸೊಪ್ಪು ಎಷ್ಟು ದಿನಕ್ಕೆ ಬರುತ್ತೆ ಅಂತ? 12 ದಿವಸಕ್ಕೆ ಬರುತ್ತೆ, 15 ದಿವಸಕ್ಕೆ ಬರುತ್ತೆ, 25 ದಿವಸಕ್ಕೆ ಬರುತ್ತೆ, ಹಂಗೆ ಬರುತ್ತೆ ಸರ್. ಅದು ಯಾವ್ಯಾವ ಬೀಜ ಟೈಮ್ ಹಾಕೋ ಆ ಟೈಮ್ ಮೇಲೆ ಬರುತ್ತೆ. ಅದು ಯಾವ್ಯಾವ ಸೊಪ್ಪು ಹಾಕಿದ್ರ? ಈ ಕೊಯ್ಯರ್ವೆ, ಪಾಲ್ಗ ಸೊಪ್ಪು ಹಾಕಿದ್ರು ಸರ್. ಅವು 20 ಕೆಜಿ ಹಾಕಿರಿ, ಇನ್ನು 20 ದಿವಸಕ್ಕೆ ಈ ತಿಂಗಳಿಗೆ ಬಂದ್ಬಿಡ್ತ, ಅದು ಒಂದು ಪಟ್ಟು ಕಟಾವ್ ಮಾಡ್ತಂಗೆ. ಆಮೇಲೆ 15 ದಿವಸಕ್ಕೆ ಒಂದ್ಪಟ್ಟು ಬರುತ್ತೆ ಹಂಗದು. ಅಂದ್ರೆ ಒಂದ್ಸರಿ ಕಟಾವ್ ಮಾಡಿದ್ರೆ ಮತ್ತೆ ಪುನಃ ಅದ್ರಲ್ಲಿ ಇರುತ್ತೆ? ಇತ್ತು ಸರ್. ಅದು ಅದ್ ಬೇರೆ ಏನಿರ್ತೋ ಆ ಬೇರೆ ಮತ್ತೆ ಚಿಗುರು ಹೊಡೆದು ಮತ್ತೆ ಕೊಟ್ಟಿಗೆ ಗೊಬ್ಬರ, DAP ಗೊಬ್ಬರ, ಔಷಧಿ ಕೊಟ್ರೆ ಮತ್ತೆ 12 ದಿವಸಕ್ಕೆ ಮತ್ತೆ ಬರ್ತದೆ. ಅಂದ್ರೆ ಅದು ನಿತ್ಯವಾಗಿ ಕೆಲಸ ಮಾಡ್ತಾನೆ ಇರ್ತೀರ? 24 ಗಂಟೆ ಅದ್ರಾಗಿರ್ಬೇಕು ಸರ್. ಔಷಧಿ, ಗೊಬ್ಬರ, ನೀರು, ಕಳೆ ಎಲ್ಲಾ ನೋಡ್ಕೊತಿರ್ಬೇಕು. ಅದ್ರಾಗೆ ಖರ್ಚೆಷ್ಟು ಬರುತ್ತೆ? ಖರ್ಚೇನ್ ಸರ್, ಈಗ 1,000 ರೂಪಾಯಿ ಖರ್ಚು ಮಾಡಿದ್ರೆ ಅದು ಒಂದ್ ಸಂತಿಗೆ ಹೋಗಿ ಬಂದ್ರೆ ಇಲ್ಲರಿ ರೇಟ್ ಸಿಕ್ತು ಅಂದ್ರೆ 5 ರೂಪಾಯಿ 6 ರೂಪಾಯಿ ರೇಟ್ ಸಿಕ್ತು ಅಂದ್ರೆ ಹಾಕ ದುಡ್ಡು ಒಂದ್ ಬಿಡಿಗೆ ಹಾಕತ್ತೆ. ಆಮೇಲೆ ಅಲ್ಲಿಂದ ಅಷ್ಟು ಉಳಿದು ಅಷ್ಟು ಲಾಭದ್ದು. ಅದು ಹಂಗ್ ಮಾರ್ಕೆಟ್ ಮಾರ್ಕೆಟ್ ಹೋಗು ಸರ್, ಅವನಿ ಲಾಸ್ ಹೋಗುತ್ತೆ, ನೀನ್ ಉಳಿತಿದ್ದೆ. ಅದಂಗ್ ಮಾರ್ಕೆಟ್ ಸೊಪ್ಪಿಂದು ಮಾರ್ಕೆಟ್ ಹೆಂಗ ಹಾಕತ್ತ ಹಂಗೆ. ಅಂದ್ರೆ ಮಳೆ ಜಾಸ್ತಿ ಬಂದು ಸೊಪ್ಪಿನ ಇಳುವರಿ ಕಡಿಮೆ ಅಂತ ಹೇಳ್ತಾರೆ, ರೇಟ್ ಕೂಡ ಜಾಸ್ತಿ ಅಂತಾರೆ, ನಿಮ್ಗೆ ಯಾವ ರೀತಿಯಾದ ಅನುಭವ ಆಯ್ತು? ಮಳೆ ಬಂದ್ರೆ ಸೊಪ್ಪು ಸಾಯ್ತಿದ್ದೆ, ಅದು ರೇಟ್ ಸಿಕ್ತದೆ ಅವಾಗ, ಸ್ವಲ್ಪ ಉಳಿತಾ ರೇಟ್ ಸಿಕ್ತದೆ, ಇಳುವರಿ ಚೆನ್ನಾಗಿ ಬರುತ್ತೆ, ಕಮ್ಮಿ ಬರುತ್ತೆ, ಅವಾಗ ದುಡ್ಡು ಹಾಕತ್ತವ. ಎಲ್ಲೆಲ್ಲಿ ಕೊಡ್ತಿರೋ ಸೊಪ್ಪು? ಭದ್ರಾವತಿ, ಶಿವಮೊಗ್ಗ, ದಾವಣಗೆರೆ. ನೀವೇ ಕೊಡೋದು ಅಥವಾ ಬರ್ತಾರ? ಇಲ್ಲ ಸರ್, ನಾವೇ ತಗೊಂಡು ಹೋಗ್ ಕಟ ಮಾಡ್ಕೊಂಡು ನಾವೇ ನೈಟ್ ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಒಂದು ಟಾಟೇಜಿ ಮಾಡ್ಕೊಂಡು 4-5 ಜನ ಜೊತೆಗೆ ತಗೊಂಡು ಹೋಗಿ ಮಾರ್ಕೆಟ್ಗೆ ಮಾರ್ಕೆಟ್ ನಾವೇ ಬೆಳಿಗ್ಗೆ ಬರ್ತೀವಿ. ಇಲ್ಲ ಮಂಡಿ ಬಿಟ್ಟರೆ ಮಂಡಿಯಲ್ಲಿ ಮಾರ್ತಾರೆ, ಇಲ್ಲ ನಾವೇ ಮಾಡ್ತೀವಿ ಅಂದ್ರೆ ಮಾರಿ ಅವ್ರಿಗೆ ಕಮಿಷನ್ ಕೊಟ್ಟು 10,000 ರೂಪಾಯಿ ಮಾರಿ ಅವ್ರಿಗೆ 2,000 ರೂಪಾಯಿ ಕಮಿಷನ್ ಕೊಟ್ಟು 8,000 ಇಕ್ಕೆ ಮಾಡ್ತೀವಿ ನಾವು. ಆರ್ಡರ್ ಇರ್ತಾವ ನಿಮಗೆ? ಹೌದು, ಜನ ಬೇಕಾದ ಸರ್. ಹಳ್ಳಿ ವ್ಯಾಪಾರ ಮಾಡೋದ್ರಿಂದ ಸಹ ಪುಟ್ಟರು 50, 25, 100, 200 ಗಟ್ಟಲೆ ಅಳಿಸಿ ಅಂತಾರೆ. ಈಗ ಒಬ್ಬರು ತಗೋಣಲ್ಲ, 1,000 ಜನ ಓಡಾಡ್ತಾಂತ ಹೋಗಿ ಹಳ್ಳಿ ಮಟ್ಟ ಬರೀತಾರೆ. ಅಂದ್ರೆ ಸೊಪ್ಪನ್ನೆಲ್ಲ ಸುಮ್ಮನೆ ಬಿಡಿಸಿ ತಗೊಂಡೋಗೋದು ಅಥವಾ ಕಟ್ಟಿ ಕಟ್ಟಿ ತಗೊಂಡೋಗ್ತಾರೆ ತಾವು? ಕಟ್ಟು ಕಟ್ಟು ಸರ್, ನಾವು ಒಂದಿಷ್ಟು ಕಟ್ಟು, ಅದು 50 ಗ್ರಾಮ್ ಬರ್ಬೋದು, ಇಲ್ಲ 200 ಗ್ರಾಮ್ ಬರ್ಬೋದು, ಆ ತರ ಕಟ್ಟು ಕಟ್ತೀವಿ. ಕಟ್ಟು ಕಟ್ಕೊಂಡು ಕಟಾವ್ ಮಾಡ್ಕೊಂಡು ತಗೊಂಡು ಹೋಗಿ ಎಲ್ಲ ಚೀಲ ತುಂಬಿಕೊಂಡು ಯಾವ್ಯಾವ ಸೊಪ್ಪನ್ನ ಚೀಲ ತುಂಬಿಕೊಂಡು ಅದೆಲ್ಲ ತಗೊಂಡು ಮಾರ್ಕೆಟಿಗೆ ಬಿಡ್ತು. ಅಂದ್ರೆ ಸೊಪ್ಪಿನ ಒಂದು ಬೆಲೆ ಈ ಸೊಪ್ಪಿನಿಂದ ಬೇರೆ ಸೊಪ್ಪಿಗೂ ಬೇರೆ ಬೇರೆ ವೇರಿಯೇಷನ್ ಇರುತ್ತೆ, ಅದೇ ಯಾವ ತರ? ಹೌದು, ವೇರಿಯೇಷನ್ ಇರುತ್ತೆ ಸರ್. ಇದು 200 ರೂಪಾಯಿ ಆದ್ರೆ ಅದು 300 ರೂಪಾಯಿ, ಅದು 300 ಆದ್ರೆ ಅದು 500 ಹಂಗಿರುತ್ತೆ ಸರ್ ರೇಟ್. ಮೇಗಿರುತ್ತೆ ಯಾವ ತರ ನಿರ್ಧಾರ ಮಾಡ್ತಿರತ್ತವ ರೇಟ್ನ? ಅಲ್ಲಿ ನೋಡ್ರಿ ಸರ್ ಮಾರ್ಕೆಟ್ ನಿಂಗೆ ಯಾವ ಸೊಪ್ಪು ಕಮ್ಮಿ ಐತೆ ಆ ಸೊಪ್ಪು ರೇಟ್ ಆಗುತ್ತೆ, ಯಾವ ಸೊಪ್ಪು ಜಾಸ್ತಿ ಬಂದಿರ್ತೋ ಆ ಸೊಪ್ಪು ಕಮ್ಮಿ ಡೌನ್ ಆಗುತ್ತೆ. ಅದು ಹಂಗೆ ನೀರಿಂದಲೇ ಯಾವ ತರ ನಿರ್ವಹಿಸ್ತೀರಿ? ಎಷ್ಟು ಬಾರಿ ನೀರು ಕೊಡ್ತೀರಾ ಒಂದು ಸೊಪ್ಪಿನ ಬೆಳಿಬೇಕು ಅಂದ್ರೆ? ಸರ್ ಇವತ್ತು ಮಳೆ ಬಂದ್ರೆ ನೀರೇನ್ ಬೇಕಲ್ಲ, ಮಳೆ ಬರ್ದಂಗಿದ್ರೆ ಎರಡು ಸ್ಕೊಂಬಟ್ಟು ಮೂರು ಸ್ಕೊಂಬಟ್ಟು ನೀರ್ ಬಿಟ್ಕೊಂತ ಇರ್ಬೇಕು ಸರ್. ಅದಕ್ಕೆ ಯಾವ ರೀತಿ ಸಪೋರ್ಟ್ ಇದೆ ಮನೆಯಲ್ಲಿ ತಮ್ಗೆ ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದೀರಲ್ಲ? ಮನೆಗೆ ಎಲ್ಲರೂ ಮಾಡ್ತು ಸರ್, ಮನೆಗೆ ಹೆಂಡತಿ ಮಕ್ಕಳು ಕೂಲಿಯರ್ ಕರ್ಕೊಂತೀವಿ, ನಮ್ಗೆ ನಮ್ ಜೊತೆ ಕೂಲಿಯರ್ ಕರ್ಕೊಂಡು ನಮ್ಗೆ ಎಷ್ಟೆಷ್ಟು ಬೇಕು, ಒಂದ್ ದಿವಸ ಎರಡು ಒಂದ್ ಸಾವಿರ, ಒಂದಿನ ಈ ಸೊಪ್ಪ ಒಂದ್ ಸಾವಿರ ಕೊಯ್ದ್ರೆ ಆ ಸೊಪ್ಪ ಒಂದ್ ಸಾವಿರ, ಹಂಗ ಒಂದ್ ಸಾವಿರ ಡಿವೈಡ್ ಮಾಡ್ಕೊಂತ ನಾವಲ್ಲಿ ಮನೆಯಾಗೆ. ಅಂದ್ರೆ ಮಾರ್ಕೆಟ್ ಇದಕ್ಕೆ ಸೊಪ್ಪಿಗೆ ಈ ಇದಕ್ಕೆ ಜಾಸ್ತಿ ಮಾರ್ಕೆಟ್ ಇದೆ ಅಂತ ನಿಮ್ಗೆ ಗೊತ್ತಾದಾಗ ಹೆಚ್ಚು ಬೆಳಿತೀರಾ? ಹ್ಮ್ ಹೌದು, ಬೆಳಿತೀವಿ ಬೆಳಿತೀವಿ, ಎಲ್ಲಾದ್ರು ಬೆಳಿತೀವಿ. ಎಲ್ಲ ಸೊಪ್ಪು ಏನ್ ರೇಟ್ ಆಯ್ತು ಹಾಕ್ತೀವಿ, 10 kg ಹಾಕತ್ತಾಗ 20 kg ಹಾಕಿ ಅದ್ ಯಾವ್ಯಾವ ಭಾಗದಾಗ ಏನ್ ಮಾಡೋಕೆ ಅಷ್ಟಕ್ಕೆ ನಾವು ಡೈಲಿ ಮಾಡ್ಕೊತ ಹೋಗ್ತೀವಿ. ಹಬ್ಬದ ಸೀಸನ್ ಎಲ್ಲ ಸೊಪ್ಪು ಬೇಕು ಅಂತಾರೆ, ಅಂದ್ರೆ ಈ ಕೊತ್ತಂಬರಿ ಸೊಪ್ಪಿಗೆಲ್ಲ ಜಾಸ್ತಿ ಬೇಡಿಕೆ ಇರುತ್ತೆ ಆ ಸಮಯದಲ್ಲಿ? ಆ ಸಮಯದಲ್ಲಿ ಇನ್ನೇನು ಸರ್, ಮಾಮೂಲಿ ಅದೇನು ಇವತ್ತು 10 rupees ಕಟ್ಟ ನಾಳೆ 20 ಆಗ್ಬೋದು, ನಾಳೆ 50 ಆಗ್ಬೋದು, ನಾಳೆ 100 ಆಗ್ಬೋದು, ಹಂಗೆ ಹಬ್ಬಗಳು ಬಂದ್ರೆ ಜಾಸ್ತಿ ಹಾಕ್ಯಂತ ಹೋಗುತ್ತೆ ಸರ್. ಒಟ್ಟಿನಲ್ಲಿ ಲಾಭದ ಕೃಷಿ ಏನಂತ ಅಳವಡಿಸ್ಕೊಂಡಿದ್ದೀರಿ? ಲಾಭ ಸಿಕ್ತು ಸರ್ ಎಲ್ಲದ್ರಾಗೂ, ಮಳೆಗಾಲ ಜಾಸ್ತಿ ಆದ್ರೆ ಡೌನ್ ಆಗತ್ತೆ, ರೇಟ್ ಸಿಗ್ತದೆ ಖುಷಿ ಆಗತ್ತೆ. ಮಳೆಗಾಲ ಕಮ್ಮಿ ಆದಾಗ ಸೊಪ್ಪು ಚೆನ್ನಾಗಿ ಬರ್ತಾ, ರೇಟ್ ಡೌನ್ ಆದ್ರೂ ಬಿಡ ಒಂದಿನ ಹೋದ್ರೆ ಒಂದಿನ ತಗೊಂಡ್ಬಿಡ್ತು. ತಾವು ತರಕಾರಿ ಹಾಗೂ ಸೊಪ್ಪು ಬೆಳೆದಿದ್ರ, ಬೇರೆ ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎರಡು ಬೆಳೆ ಹೇಳ್ತ ಸರ್ ಎಲ್ಲದನ್ನು, ಎಲ್ಲರಿಗೂ ಮಾಡ್ರಿ, ಒಂದ್ ಸೇರ್ ಮಾಡತಕ್ಕ ಒಂದ್ ಕೆಜಿ ಮಾಡತಕ್ಕ ಎರಡು ಕೆಜಿ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ಕೊಡ್ತಾನ ನಾವು ರೈತರಿಗೆ. ವಾತಾವರಣ ಯಾವ್ದು ಚೆನ್ನಾಗಿದ್ರೆ ಉತ್ತಮ ಅಂತೀರ? ನೋಡ್ ಸರ್, ಸೊಪ್ಪು ಏನೇ ತರಕಾರಿ ಬೆಳೆಯ ಹತ್ತಿನೇ ಆಗಲಿ ಏನೇ ಬೆಳೆಯದಾಗಲಿ ವಾತಾವರಣ ಕೂಲ್ಡ್ ಇರಬಾರ್ದು, ಒಂದ್ ಸ್ವಲ್ಪ ಬಿಸಿಲು ಮಳೆ ಬಂದ್ಕಂತಿದ್ರೆ ಮಾತ್ರ ಎಲ್ಲಾ ಫಸಲಿಗೂ ಸಂಪು. ನಿಮ್ಮ ಭಾಗದಲ್ಲಿ ಯಾವ ರೀತಿ ವಾತಾವರಣ ತಾವು ನೋಡ್ತಾ ಇರೋದು? ಈ ವರ್ಷ ನೋಡಿ ಸರ್, ಯಾವ ವಾತಾವರಣ ಎಲ್ಲ ಬರೀ ಕೂಲ್ಡ್ ಆಗಿದೆ, ಎಲ್ಲ ಬರೀ ನೀರಿನ ನೀರು ಹಾಳುಗಳೆಲ್ಲ ಕೆರೆ ತುಂಬಿ ಎಲ್ಲ ಕೋಡ್ ಬಿದ್ದು ಎಲ್ಲ ಬೆಳೆ ಎಲ್ಲ ಸಂಪೂರ್ಣ ಆಗಿದೆ ನಿಂತ್ಕೊಂಡಿದ್ದೀನಿ. ಒಳ್ಳೇದು ಸುರೇಶ್ ಅವ್ರೆ, ತಾವು ಇದುವರೆಗೂ ತಮ್ಮ ಕೃಷಿ ಅನುಭವದ ಬಗ್ಗೆ ನಮ್ಮೊಂದಿಗೆ ತಮ್ಮ ಅನುಭವನ ಹಂಚಿಕೊಂಡಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹತ್ತಿ ಹಾಗೂ ವಿವಿಧ ಸೊಪ್ಪು ಬೆಳೆಗಳ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ಸುರೇಶ್ ಹೆಚ್ಆರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ, ಕೃಷಿ ಮೇಳದ ಕುರಿತು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಬಿ ಹೇಮಲಾ ನಾಯಕ್ ಅವರ ಸಂದೇಶ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾ ಬಿ ಹೇಮಲಾ ನಾಯಕರವರ ಸಂದೇಶ. ಸಮಸ್ತ ರೈತ ಬಾಂಧವರಿಗೆ ಹಾಗೂ ಎಲ್ಲಾ ಕೇಳುಗರಿಗೆ ನಮಸ್ಕಾರಗಳು. ನಾನು ಡಾ ಬಿ ಹೇಮಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷ ವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು 17-3-2023 23-2023 ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಸ್ತು ಪ್ರದರ್ಶನ, ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ನೂತನ ತಳಿ ಮತ್ತು ತಳಿ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆಗಳು, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಜೈವಿಕ ಪರಿಕರಗಳ ಪ್ರದರ್ಶನ, ರೈತ ವಿಜ್ಞಾನಿಗಳಿಂದ ಸಂವಾದ ಕಾರ್ಯಕ್ರಮಗಳು ಮತ್ತು ಕೃಷಿ ಸಂಬಂಧಿತ ವಿಚಾರಗೋಷ್ಠಿ ಮತ್ತು ತಾಂತ್ರಿಕ ಸಮಾವೇಶವನ್ನು ಏರ್ಪಡಿಸಲಾಗಿರುತ್ತದೆ. ಪ್ರಸಕ್ತ ವರ್ಷದ ಮೇಳದಲ್ಲಿನ ಪ್ರಮುಖ ವಿಶೇಷತೆಗಳೆಂದರೆ ಹೈಟೆಕ್ ತೋಟಗಾರಿಕೆ, ಹೈಡ್ರೋಪೋನಿಕ್ ಕೃಷಿ, ಪುಷ್ಪ ಕೃಷಿ, ತಾರಸಿ ತೋಟ ಮತ್ತು ಲಂಬ ತೋಟ, ಸಂರಕ್ಷಿತ ಕೃಷಿ, ಜೇನು ಸಾಕಾಣಿಕೆ ಮತ್ತು ಕೀಟ ಪ್ರಪಂಚ, ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ, ಸಿರಿಧಾನ್ಯಗಳ ಮಹತ್ವ, ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನಗಳು, ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನ ಸಂಸ್ಕರಣೆ, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳು, ಹವಾಮಾನ ಆಧಾರಿತ ಕೃಷಿ ಪ್ರಾತ್ಯಕ್ಷಿಕೆಗಳ ಪ್ರದರ್ಶನವಿರುತ್ತದೆ. ಇವುಗಳಲ್ಲದೆ 2023 ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿರುವುದರಿಂದ ಈ ವರ್ಷದ ಮೇಳದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಕುರಿತು ವಸ್ತು ಪ್ರದರ್ಶನ ಮತ್ತು ತಾಂತ್ರಿಕ ಸಮಾವೇಶಗಳನ್ನು ಆಯೋಜಿಸಲಾಗಿರುತ್ತದೆ. ಈ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ಮೊದಲನೇ ದಿನ ಅಡಿಕೆ ಕೃಷಿ ಸವಾಲುಗಳು, ಇದರ ಅಡಿಯಲ್ಲಿ ವೈಜ್ಞಾನಿಕ ಅಥವಾ ಸುಧಾರಿತ ಅಡಿಕೆ ಬೇಸಾಯ ಪದ್ಧತಿಗಳು,